ಆತ್ಮನಃ ಶುದ್ಧತ್ವ ಆತ್ಮನಃ ಶುದ್ಧತ್ವ ಅಪಾಪವಿದ್ಧತ್ವ ಏಕತ್ವ ನಿತ್ಯತ್ವ ಅಶರೀರತ್ವ ಸರ್ವಗತತ್ವದ ಸರ್ವಗತತ್ವ ಆದಿ ವಕ್ಷ್ಯಮಾಣಂ ತಚ್ಚ ಕರ್ಮಣಾ ವಿರುಧ್ಯೇತ ಇತಿ ಯುಕ್ತಃ ಏವೈಷಾ ಕರ್ಮಸು ಅವಿನಿಯೋಗಃ. ಕರ್ಮದ ಲಕ್ಷಣಗಳೇ ಬೇರೆ, ಜ್ಞಾನದ ಲಕ್ಷಣಗಳೇ ಬೇರೆ. ಕರ್ಮದ ಅಧಿಕಾರಿ ಬೇರೆ, ಜ್ಞಾನದ ಅಧಿಕಾರಿ ಬೇರೆ. ವಿಷಯ ಭೇದ, ಅಧಿಕಾರಿ ಭೇದ, ಸಂಬಂಧ ಭೇದ, ಪ್ರಯೋಜನವೂ ಭೇದ. ಒಂದೊಂದಾಗಿ ನೋಡೋಣ. ವಿಷಯ ಭೇದ, ಕರ್ಮದ ವಿಷಯ ಫಲಪ್ರಾಪ್ತಿ. ಇಹ ಅಮುತ್ರ ದೃಷ್ಟ ಅದೃಷ್ಟ. ವಿಷಯ ಅಂತ ಬರೆದಿಟ್ಟು ಆಮೇಲೆ ಅದ್ರ ಮೇಲೆ ಹೆಡ್ಲೈನ್ಸ್ ಕರ್ಮ ಅಂತ ಬರೀರಿ, ಈ ಕಡೆಗೆ ಜ್ಞಾನ ಅಂತ ಬರೀರಿ, ಕರ್ಮದ ಕೆಳಗೆ ಈ ಲಿಸ್ಟ್ ಡಿಫ್ರೆನ್ಸ್ ಕೊಡ್ರಿ, ಜ್ಞಾನ ಕೆಳಗೆ ಆ ಲಿಸ್ಟ್ ಕೊಡ್ರಿ. ಅರ್ಥ ಆಯ್ತಾ? ವಿಷಯ ಅಧಿಕಾರ, ವಿಷಯ ವಿಷಯ ಭೇದ. ವಿಷಯ ಭೇದವಾಗಿ ಏನು, ಈ ಕರ್ಮಕಾಂಡದೊಳಗೆ ವಿಷಯ ಭೇದ ಕರ್ಮಕಾಂಡದೊಳಗೆ ನೀವು ಬರ್ಕೊಳ್ತೀರಾ, ಏನ್ ಬರ್ಕೊಳ್ತೀರಾ, ಫಲಪ್ರಾಪ್ತಿ. ಜ್ಞಾನಕಾಂಡದೊಳಗೆ ಅದು ಸ್ವತಃಸಿದ್ಧ ಫಲ, ಆತ್ಮ ಸ್ವತಃಸಿದ್ಧ, ಸ್ವತಃಸಿದ್ಧ, ಅದಕ್ಕೆ ಫಲ ಅಂತ ಬರ್ತದ ಸ್ವತಃಸಿದ್ಧ. ಇದು ಪರತಃಸಿದ್ಧ ಫಲ, ಮೊದಲನೇದು ಬರ್ಕೊಂಡಿರಲ್ಲ ಅದು ಫಲಪ್ರಾಪ್ತಿ, ಅದು ಪರತಃ ಸಿದ್ಧ ಫಲ. ಇನ್ ಟೈಮ್ ಇನ್ ಸ್ಪೇಸ್ ಯು ನೀಡ್ ಟು ಅಕ್ವೈರ್ ದಟ್. ಇದಕ್ಕೆ ಟೈಮ್ ಸ್ಪೇಸ್ ಏನ್ ಬೇಕಾಗಿಲ್ಲ. ಓಕೆ, ಇದು ಡಿಫರೆನ್ಸ್ ಕರ್ಮ ಮತ್ತು ಜ್ಞಾನ. ಈ ಕಡೆ ಬನ್ನಿ, ಯಾವುದು ಅಧಿಕಾರ ವಿಷಯ ಆಯ್ತಲ್ಲ, ಅಧಿಕಾರ. ಅಧಿಕಾರ ಏನು ಅಂತಂದ್ರೆ ಕರ್ಮಕ್ಕೆ ಅಧಿಕಾರಿ ಯಾರು, ಯಾರು ಫಲವನ್ನ ಸಿದ್ಧಿಸ್ಕೋಬೇಕು, ಇಚ್ಛೆಗಳನ್ನ ತೃಪ್ತಿಪಡಿಸ್ಕೋಬೇಕು, ಐಶ್ವರ್ಯ ಧನ ಕನಕ ಪುತ್ರ ಪೌತ್ರ ಸಂತಾನ ಇವುಗಳನ್ನ ಸಿದ್ಧಿಸ್ಕೋಬೇಕು, ಇವುಗಳನ್ನ ಹೊಂದಬೇಕು ಅನ್ನುವಂತ ಪ್ರವೃತ್ತಿ ಯಾವನಿಗಿದೆಯೋ ಅವನ ಕರ್ಮಕಾಂಡಕ್ಕೆ ಅಧಿಕಾರ. ಆದ್ರೆ ಅವನಿಗೇನಂತ ಕರೆಯೋಣ ನಾವು, ಪ್ರವೃತ್ತಿ ಧರ್ಮದಿಂದ ಕೂಡಿದವನು. ಕರ್ಮಕ್ಕೆ ಅಧಿಕಾರಿ ಯಾರು, ಪ್ರವೃತ್ತಿ ಧರ್ಮದಿಂದ ಕೂಡಿದವನು. ಜ್ಞಾನಕ್ಕೆ ಅಧಿಕಾರಿ ಯಾರು, ಪರ್ಫೆಕ್ಟ್, ನಿವೃತ್ತಿ ಧರ್ಮದಿಂದ ಕೂಡಿದವರು ಅಂದ್ರೆ ರಿಟೈರ್ಡ್ ಆದವರು ಅಂತ ನೀವೇ ಹೇಳ್ತಾರೆ. ನಿವೃತ್ತಿ ಅಂದ್ರೆ ಏನಪ್ಪ, ರಿಟೈರ್ಡ್ ಆದವರು ಐಹಿಕ ವಿಷಯ ಭೋಗಗಳಲ್ಲಿ ಟಯರ್ಡ್ ಅದು, ಅಥವಾ ಇನಫ್ ಬುದ್ಧಿ ಸಾಕತ್ವ. ಐಹಿಕ ವಿಷಯಗಳಲ್ಲಿ ಏನಾಗ್ತಾನೆ ಅವನು, ಹಿ ಐಡೆಂಟಿಫೈಸ್ ಅವು ಎಷ್ಟು ಕ್ಷಣಿಕ ಎಷ್ಟು ಟೆಂಪ್ರರಿ ಅವೆ, ಯಾವುದೇ ಫಲ ತಗೋದು ಎಷ್ಟು ಕ್ಷಣಿಕ, ಆ ಕ್ಷಣಿಕತೆಯನ್ನ ಗುರುತಿಸ್ತಾನೆ. ಹೀಗಾಗಿ ರುಚಿ ಕಳ್ಕೊಳ್ತ ಅವನು ಜ್ಞಾನಕ್ಕೆ ಅಧಿಕಾರಿ. ಆಯ್ತಾ? ಇನ್ನ ಸಂಬಂಧ ಕರ್ಮಕಾಂಡದಲ್ಲಿ ಅನ್ಯ ಸಂಬಂಧ, ಜ್ಞಾನಕಾಂಡದಲ್ಲಿ ಅನ್ಯೋನ್ಯ ಸಂಬಂಧ. ಈ ವಸ್ತುವನ್ನ ನಾನು ಗ್ರಹಣ ಮಾಡ್ತೀನಿ, ಇದು ನನ್ನದ ಇಟ್ಕೋತೀನಿ, ಇದನ್ನ ಜೋಪಾನಾಗಿ ನೋಡ್ಕೋತೀನಿ, ಇದಕ್ಕೆ ಅನ್ಯ ಸಂಬಂಧ ಅಂತಿದೆ. ಈ ಕಟ್ಟಡವನ್ನ ನನ್ನ ಹೆಸರು ರಿಜಿಸ್ಟರ್ ಮಾಡ್ಕೋತೀನಿ, ಅನ್ಯ ಸಂಬಂಧ. ಬ್ಯಾಂಕ್ನಲ್ಲಿ ಡಿಪಾಸಿಟ್ ಅನ್ನು ನನ್ನ ಹೆಸರನ್ನು ಇಡ್ತೀನಿ, ಅನ್ಯ ಸಂಬಂಧ. ಮನೆಯಲ್ಲಿ ಟ್ರೆಜರಿ ತುಂಬಿಡ್ತೀನಿ, ಅನ್ಯ ಸಂಬಂಧ. ಜೇಬಿನಲ್ಲಿ ಇಟ್ಕೋತೀನಿ, ಅನ್ಯ ಸಂಬಂಧ. ಕೈಯಲ್ಲೇ ಇಟ್ಕೋತೀನಿ, ಅನ್ಯ ಸಂಬಂಧ. ಹೇಗೆ ಡಿಫೈನ್ ಮಾಡ್ತೀರಾ ಅನ್ಯ ಸಂಬಂಧವನ್ನು? ಯಾವುದೋ ಇನ್ನೊಂದರಲ್ಲಿ, ಯಾವುದೋ ಇನ್ನೊಂದರಲ್ಲಿ ನನ್ನತನವನ್ನು ಕಾಣು. ಮಮತ್ವ ಅಂತಾರೆ ಸಂಸ್ಕೃತದೊಳಗೆ, ನನ್ನತನ ಕನ್ನಡದೊಳಗೆ. ಯಾವುದೋ ಇನ್ನೊಂದರಲ್ಲಿ ನನ್ನತನವನ್ನ ಅಥವಾ ಮಮತ್ವವನ್ನು ಕಾಣು. ಅದಿದ್ರೆ ನಾನು, ಅದಿಲ್ಲಾಂದ್ರೆ ನಾನು ಇರೋಕ್ಕಾಗಲ್ಲ. ಅದೇ ಎಕ್ಸಾಂಪಲ್ ಕೊಟ್ಟು, ವಾಚ್ ನಾನು ಫೋಟೋ ತೆಗಿಸ್ಬೇಕಾದ್ರೆ ನಾನೇ ತೆಗಿತಾ ಇದ್ದೆ ಫೋಟೋ. ಹಿಂಗಿರ್ಕೊಂಡು ನಾ ಮತ್ತೆ ಹೋಗಿ ಕೂಗಾಡಬಾರ್ದು ನೋಡಿ ಗ್ರಾಹಕರ ಮೇಲೆ, ಕಸ್ಟಮರ್ಸ್ ಹೋಗ್ಬಿಡ್ತಾರೆ ಮತ್ತೆ ಸಿಗೋದಿಲ್ಲ. ಹೀಗಾಗಿ ಬಹಳ ಪೇಷನ್ಸ್ ಇರಬೇಕು. ಅವನು ಮಾಡಿದ 3 ರೂಪಾಯಿ, ಅವಾಗ ಪಾಸ್ಪೋರ್ಟ್ ಸೈಜ್ ಫೋಟೋ 3 ರೂಪಾಯಿ, 3 ರೂಪಾಯಿ ಪಾಸ್ಪೋರ್ಟ್ ಸೈಜ್ ಫೋಟೋ, 3 ಕಾಪಿ ಅಂದ್ರೆ 10-9 ರೂಪಾಯಿ ಕೊಡಬೇಕು ಅಷ್ಟೇ. ಇದು ಅಷ್ಟೇ ಇರ್ತದೆ, ಗೊತ್ತಿಲ್ಲ. ಇನ್ನ ಚೀಪ್ ಆಗುತ್ತೆ. ಓಕೆ ಓಕೆ ಓಕೆ ಓಕೆ ಓಕೆ ಓಕೆ. ಅಲ್ಲ, ಪಾಸ್ಪೋರ್ಟ್ ಸೈಜ್ ಕೊಡಬೇಕು ಅಂತಂದ, ಕೂಡಿಸಿದೆ, ಮೇಕಪ್ ಮಾಡ್ಕೊಂಡು ಕೂತ್ಕೊಂಡ, ನಾ ಇನ್ನೇನು ಕ್ಲಿಕ್ ಮಾಡಬೇಕು, ಹಿಂಗ್ ಕೈ ಹಿಡಿದ್ರು. ನನಗೆ ಗೊತ್ತಾಗ್ಲಿಲ್ಲ, ಮತ್ತೆ ಹೋಗ್ತಿದ್ದೆ. ಪಾಪ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲಲ್ಲ, ಮತ್ತೆ ಕೈ ತಗೊಂಡು ಕೆಳಗಿರ್ತಿ, ಪಾಪ ಇದನ್ನ ಹಿಂಗೆ ಹಿಂಗೆ ಮಾಡ್ಬೇಕು, ಕಾಲರ್ ಹಿಂಗೆ ಹಿಂಗೆ ಮಾಡ್ಬೇಕು, ಮಾಡಿ ಮತ್ತೆ ಬಂದು ಹಾ ಹಾಗೆ ಕೂತ್ಕೊಳ್ಳಿ. ಇಲ್ಲಿ ನೋಡಿ ಅಲ್ಲೊಂದು ಕೋಲ್ ಇರ್ತದೆ, ಆ ಕೋಲ್ ತೋರಿಸಿ ಇಲ್ಲಿ ನೋಡ್ತಾ ಇರಿ ಅಂತ ಹೇಳಿದ್ರು. ಅವ ನೋಡ್ತಾ ಇರ್ತಾನೆ, ನಾ ಬರ್ತೇನೆ, ಕ್ಲಿಕ್ ಮಾಡ್ಬೇಕು, ಕೈ ಹಿಂಗಿಡಿದ್ರು. 2-3 ಸಲ ಹಿಂಗೆ ಹಾಕೊಳ್ಳಿ, ಯಾಕೆ ನೀವು ಕೈ ಹಿಂಗೆ ಹಿಡಿತೀರಿ, ಪಾಸ್ಪೋರ್ಟ್ ನೋಡಿ ಕೈ ಬರುದಿಲ್ಲ, ಯಾಕೆ ಕೈ ಹಿಡಿತೀರಿ? ಇಲ್ಲ, ವಾಚ್ ಈಗಿನ್ನು ಕೊಂಡ್ಕೊಂಡಿನಿ, ಅದು ವಾಚ್ ಸೈಜ್ ಬರ್ತದೇ ಇಲ್ಲ. ಅವ ನಾ ಹೇಳ್ಬೇಕಾಗ್ತದೆ, ಮಹಾರಾಯ ವಾಚ್ ಬರ್ಲಿ ಬರ್ದೇ ಇರ್ಲಿ ನೀ ಬರ್ತೀಯ, ಅದು ನೀ ಬರೋದು ಮುಖ್ಯನೇ, ವಾಚ್ ಬರೋದು ಮುಖ್ಯನ. ಆದ್ರೆ ಏನರ್ಥ ಇದು, ಯಾವುದೋ ಒಂದು ವಾಚು, ಎಲ್ಲಿದೋ ಒಂದು ವಾಚು, ಅದಕ್ಕೂ ನನಗೂ ಯಾವ ಸಂಬಂಧವೂ ಇಲ್ಲ, ಆದರೂ ಕೂಡ ಅದರಲ್ಲಿ ನನ್ನತನವನ್ನ ಕಾಣ್ತೇನಲ್ವೋ. ಯೋಗಿ ಮಾಮಾಜಿ ಮುಂಚೆಯವರು ಅದರಲ್ಲಿ ನನ್ನತನವನ್ನ ಕಾಣ್ತೇನಲ್ವ. ಏನಂತ ನನ್ನತನ, ನನ್ನತನ ಅದು ಹೇಗಿರ್ತದೆ? ವಾಚ್ ಇದ್ರೆ ನಾ ಇದ್ದೇನೆ, ವಾಚ್ ಇಲ್ಲ ನಾ ಇಲ್ಲ. ಚೈನ್ ಇದ್ರೆ ನಾ ಇದ್ದೇನೆ, ಚೈನ್ ಇಲ್ಲ ನಾ ಇಲ್ಲ. ಮನೆ ಇದ್ರೆ ನಾ ಇದ್ದೇನೆ, ಮನೆ ಇಲ್ಲ ನಾ ಇಲ್ಲ. ಸರ್ಟಿಫಿಕೇಟ್ ಇದ್ರೆ ನಾ ಇದ್ದೇನೆ, ಸರ್ಟಿಫಿಕೇಟ್ ಇಲ್ಲ ನಾ ಇಲ್ಲ. ಡಿಗ್ರಿ ಇದ್ರೆ ನಾ ಇದ್ದೇನೆ, ಡಿಗ್ರಿ ಇಲ್ಲ ನಾ ಇಲ್ಲ. ಡಿಗ್ರಿ ಇಲ್ಲಲ್ಲ ನಿಂದ ಚೇತನೆ, ನೀ ಇಲ್ಲ, ನಿಂದು ಡಿಗ್ರಿ ಇಲ್ಲ, ಏನೂ ಇಲ್ಲ, ನಿಂದು ಡಿಗ್ರಿ ಇಲ್ಲ, ಏನೂ ಇಲ್ಲ, ಎಲ್ಲ ಇಲ್ಲದೆ ಇದ್ದವರೇ ಹೇಳ್ತಾರೆ, ಎಲ್ಲಿಯೂ ಸಲ್ಲದವರು ರಾಜಕೀಯದಲ್ಲಿ ಸಲ್ಲುತ್ತಾರೆ. ನಾವು ಹೇಳ್ತೀರಿ ಎಲ್ಲಿಯೂ ಸಲ್ಲದವರು ವೇದಾಂತದಲ್ಲಿ ಮುಕ್ತಿಯನ್ನು ಪಡೀತಾರೆ. ಸೋ ಸಿಂಪಲ್. ಕಷ್ಟದಾಯಕವಾದಂತದ್ದು ಏನೇನೋ ಕಾರ್ಯ ಮಾಡ್ತಾರೆ, ಎಲ್ಲಿ ಏನು ನನ್ನತನ, ಯಾವುದೋ ಒಂದರಲ್ಲಿ ನನ್ನತನವನ್ನ ಕಾಣುವುದನ್ನ ನಾವೇನು ಹೇಳ್ತೀವಿ ಇಲ್ಲಿ ಅನ್ಯ ಸಂಬಂಧ. ಹೌದೋ, ಈ ಕಡೆ ಬರೋಣ. ಜ್ಞಾನ ಕಾಂಡದ ಸಂಬಂಧ ಎಂಥದ್ದು? ವಿಷಯ ಮತ್ತು ಅಧಿಕಾರಿ ಇಬ್ಬರ ನಡುವಿನ ಸಂಬಂಧ. ಅಲ್ಲಿ ಏನ್ ಸಂಬಂಧ ಇಲ್ಲ, ಅಲ್ಲಿ ನೋಡಿ ಸ್ವರ್ಗ ಆದ್ರೂ ಅನ್ಯ ಸಂಬಂಧ. ಅನ್ಯ ಯಾವುದೇ ಲೋಕವನ್ನು ನೀವು ಮಾತಾಡಿದ್ರು ಅನ್ಯ ಸಂಬಂಧ. ಇಲ್ಲದೆ ನಾವು ಇತ್ತೀಚೆಗೆ ಇಂಡಿಯಾದಲ್ಲಿ ಇರುದಿಲ್ಲ, ನಾವು NRI ನಾವು ಅಮೆರಿಕದಲ್ಲಿ ಇರ್ತೀವಿ, ಅನ್ಯ ಸಂಬಂಧ. ಆದ್ರೆ ಜ್ಞಾನಕಾಂಡ ಹಾಗಲ್ಲ. ಯಾವ ವಿಷಯವನ್ನ ಪ್ರತಿಪಾದಿಸಲಾಗುತ್ತದೆಯೋ, ಹಾಗೆ ಬರ್ಕೊಳ್ಳಿ, ಯಾವ ವಿಷಯವನ್ನ ಪ್ರತಿಪಾದಿಸಲಾಗುತ್ತದೆಯೋ ಆ ವಿಷಯವು ಅಧಿಕಾರಿಯ ಸಹಜತೆಯೇ ಆಗಿದೆ. ಇದನ್ನು ಅನ್ಯೋನ್ಯ ಸಂಬಂಧ ಅಂತಿದೆ. ಯಾವ ವಿಷಯವನ್ನ ಪ್ರತಿಪಾದಿಸಲಾಗುತ್ತದೆಯೋ ಉಪನಿಷತ್ತಿನಲ್ಲಿ ಆ ವಿಷಯವು ಅಧಿಕಾರಿಯ ಸಹಜತೆಯೇ ಆಗಿದೆ. ಒಬ್ಬ ಆಪ್ಥಮಾಲಜಿಸ್ಟ್ ಇದ್ದ, ಐ ಸ್ಪೆಷಲಿಸ್ಟ್, ಅವನು ನಿಮಗೆ ನೇತ್ರದ ಎಲ್ಲ ವಿವರಣೆಗಳನ್ನು ಕೊಡ್ತಾನೆ, ರೋಗದ ಲಕ್ಷಣಗಳನ್ನು ಹೇಳ್ತಾನೆ, ಅದರ ಬಗ್ಗೆ ಪರಿಪೂರ್ಣವಾಗಿ 4 ವರ್ಷ ಅಧ್ಯಯನ ಮಾಡಿಸ್ತಾನೆ. ಈಗ ಅವನು ಅಧ್ಯಯನ ಮಾಡಿಸಿದ ಆ ವಿಷಯವನ್ನು ಪ್ರಾಪ್ತಿ ಮಾಡಿಕೊಳ್ಳಲಿಕ್ಕೆ ನಾವೆಲ್ಲಿ ಹೋಗೋಣ? ಆ 4 ವರ್ಷ ತಿಳಿಸಿದ. ನಾನು ಏನಾದೆ ಆಪ್ಥಾಲಜಿಸ್ಟ್ ಆದ, ಈಗ ಐ ಸ್ಪೆಷಲಿಸ್ಟ್ ಆದ. ಈಗ ಆ ತಿಳುವಳಿಕೆಯನ್ನ ಆ ವಿಷಯವನ್ನು ಪ್ರಾಪ್ತಿ ಮಾಡಿಕೊಳ್ಳಿ, ನಾ ಎಲ್ಲೋಗ್ಬೇಕು? ವಿಚಾರ ಮಾಡಿ ಉತ್ತರ ಕೊಡ್ರಿ. ಅವ್ರು ಏನು ತಿಳುವಳಿಕೆ ಕೊಟ್ಟರು, ಯಾವ ನೇತ್ರ ವಿಷಯವನ್ನ ತಿಳಿಸಿದ್ರು, ಅದು ನನ್ನ ಸಹಜತೆ, ಅದು ನನ್ನ ಸಹಜತೆ, ನನಗೆ ಗೊತ್ತಿಲ್ಲ, ಅವರು ಗೊತ್ತುಪಡಿಸಿದ್ರು. ನಷ್ಟ ದಶಮನ ಕಥೆಯಲ್ಲಿ ಆಪ್ತ ಪುರುಷನು ಒಂದೆರಡು ಮಾರ್ಗದರ್ಶನಗಳನ್ನು ಕೊಡ್ತಾನೆ, ಸಂವಾದಾತ್ಮಕವಾದ ಮಾರ್ಗದರ್ಶನ. ಅವನು ಹೌದೇನಪ್ಪ 10ನೇ ಅವನು ಇಲ್ಲ, ಮತ್ತವನು ಎಷ್ಟನೇ ಅವನು? ನನ್ನ ರೋಗಾಲ್ ನೋಡೋದು ಅವನು 9ನೇ ಅವನು. ಅವನು ಹೌದೇನೋ? ಅವನು 8ನೇ ಅವನು, ಅವನು 7ನೇ ಅವನು, ಅವನು 3ನೇ ಅವನು, ಅವನು 7ನೇ ಅವನು, ಅವನು 1ನೇ ಅವನು, ಅವನು 4ನೇ ಅವನು. ಇದು ಸಂವಾದ. ಅವನು ಹೌದೇನೋ, ಇವನೌದು ಅಲ್ವಾ, ಬಿಡು ಹೋಗ್ಲಿ, ಅವನು ಅಲ್ವಾ, ಬಿಡು ಹೋಗಿ, ಅವನು ಅಲ್ವಾ, ಬಿಟ್ಬಿಡು. ಅಲ್ಲಿದ್ದವ್ರು ಎಲ್ಲರನ್ನು ಬಿಟ್ಟ ನಂತರ ಸಂವಾದದ ಕೊನೆ ಪ್ರಶ್ನೆ, ನೀನು ಎಷ್ಟನೇ ಅವನು? ನೀನು ಎಷ್ಟನೇ ಅವನು? ಅನ್ಯ ಸಂಬಂಧವೋ ಏನು ಅನ್ಯೋನ್ಯ ಸಂಬಂಧವು? ನಾನು ವ್ಯತ್ಯಾಸ ತೋರಿಸ್ತಾ ಇದ್ದೇನೆ ನಿಮಗೆ. ಅನ್ಯ ಸಂಬಂಧ, ಅನ್ಯೋನ್ಯ ಸಂಬಂಧ, ಸಹಜತೆ ಬರುವುದಿಲ್ಲ, ಸಹಜತೆಯೇ ಆಗಿರುತ್ತದೆ. ಆ ಸಹಜತೆ ಅದು ನನ್ನ ಸಹಜತೆಯೇ, ಸುಖವು ನನ್ನ ಸಹಜತೆಯೇ ಅನ್ನುವ ಏನು ಅರಿವು ಮೂಡ್ತದೆ ಅದನ್ನೇ ನಾವು ಆತ್ಮಜ್ಞಾನ ಅಂತ ಕಾಣೋದು. ಅನ್ಯ ಸಂಬಂಧ ಚೇತನ್ ಜಿ, ಕಾಣೋದು ಅನ್ಯ ಸಂಬಂಧ. ಏಕೆಂದ್ರೆ ಕಾಲ ದೇಶದ ಪರಿಮಿತಿಯೊಳಗಿರ್ತದೆ, ಅನುಭವಿಸೋದು ಅದು ಅನ್ಯ ಸಂಬಂಧ. ಇವತ್ತು ಗಡಿಗೆಯನ್ನು ನಾವು ಅನುಭವಿಸ್ತೇವೆ, ಇವತ್ತು ಖಾರ ಹುಳಿ ಸಿಹಿ ಪದಾರ್ಥ ಅನುಭವಿಸ್ತೇವೆ, ಇದೆಲ್ಲ ಅನ್ಯ ಸಂಬಂಧ. ನನ್ನ ಸಹಜತೆ ಏನಿದೆಯೋ ಅದು ನನಗೆ ನನ್ನ ಅರಿವಿಗೆ ಅದು ಸ್ಪಷ್ಟವಾದದ್ದೇ ಆದರೆ ಅದು ಅನ್ಯೋನ್ಯ ಸಂಬಂಧ. ಅನ್ಯ ಸಂಬಂಧ ಫಲದ ದೃಷ್ಟಿಯಿಂದ ಅಪ್ರಾಪ್ತಸ್ಯ ಪ್ರಾಪ್ತಿ. ಅನ್ಯ ಸಂಬಂಧ ಅನ್ಯೋನ್ಯ ಸಂಬಂಧ ಪ್ರಾಪ್ತಸ್ಯ ಪ್ರಾಪ್ತಿ. ಇನ್ನು ಕೊನೆಯದು ಪ್ರಯೋಜನ. ಕರ್ಮದಿಂದ ಏನು ಪ್ರಯೋಜನ, ಜ್ಞಾನದಿಂದ ಏನು ಪ್ರಯೋಜನ ಹೇಳ್ಕೊಡ್ತೀನಿ. ಹಾಗೆ ಈಗ ಹೇಳಿದ್ದೆ ಒಂದು ವಾಕ್ಯ ಮುಂಚೆ, ಪ್ರಯೋಜನ ಅಪ್ರಾಪ್ತಸ್ಯ ಪ್ರಾಪ್ತಿ ಕರ್ಮದ ಪ್ರಯೋಜನ. ಅಪ್ರಾಪ್ತಸ್ಯ ಪ್ರಾಪ್ತಿ ಕರ್ಮದ ಪ್ರಯೋಜನ. ಆದಷ್ಟು ಸಂಸ್ಕೃತವಾಗಿ ಬರೆಯೋ ಪ್ರಯತ್ನ ಮಾಡಿ. ಕನ್ನಡ ಇದ್ದೇ ಇದೆ, ನಿಮ್ಮದೇ ಮಾತೃಭಾಷೆ, ನೀವೆಲ್ಲಿ ಹೋದರೂ ಅದು ಮರೆಯೋದಿಲ್ಲ, ನಿಮ್ಮ ಜೊತೆನೇ ಇರ್ತದೆ, ಸಹಜವಾಗಿರ್ತದೆ. ಸಂಸ್ಕೃತ ಅನ್ಯ ಸಂಬಂಧ ಅಂತಂದ್ರೆ ಇಂಗ್ಲೆಂಡ್ನೊಳಗೆ ಪ್ರತಿಯೊಂದು ಹೈಸ್ಕೂಲ್ನಲ್ಲಿ ಸಂಸ್ಕೃತ ಕಂಪಲ್ಸರಿ. ಅವ್ರು ಇಲ್ಲಿ ಬಂದು ಇಂಗ್ಲಿಷ್ ಕಂಪಲ್ಸರಿ ಮಾಡಿದ್ರು. ನಾವು ಅಲ್ಲಿ ಹೋಗದನ ಏನ್ ಮಾಡಿದ್ವಿ, ಸಂಸ್ಕೃತ ಕಂಪಲ್ಸರಿ ಮಾಡಿದ್ವಿ. ಜರ್ಮನ್ದಲ್ಲಿ ಪ್ರೈಮರಿ ಸ್ಕೂಲ್ನಿಂದನೇ ಸಂಸ್ಕೃತ ಕಂಪಲ್ಸರಿ. ನೀವು ಜರ್ಮನ್ ಭಾಷೆ ಬಿಟ್ಬಿಟ್ಟು ನೀವು ಇಂಗ್ಲಿಷ್ ಮಾತಾಡಿದ್ರೆ ಅವ್ರಿಗೆ ಯಾರಿಗೂ ಅರ್ಥ ಆಗುತ್ತೆ. ಒಂದು ಜರ್ಮನ್ ಭಾಷೆ ಮಾತಾಡಬೇಕು, ನಿಮಗೆ ಅದು ಬರುದಿಲ್ಲ ಅಂತಂದ್ರೆ ಸಂಸ್ಕೃತ ಮಾತಾಡ ಅರ್ಥ. ಹೌದು, ಡ್ಯೂಟಿ ಫ್ರೀ ಮಾಲ್ ಅಂತ ಇರ್ತಾರೆ, ಡ್ಯೂಟಿ ಫ್ರೀ ಶಾಪ್ಸ್ ಅಂತ ಫ್ರಾಂಕ್ಫರ್ಟ್ ಏರ್ಪೋರ್ಟ್ ನೋಡೋದು. ಅಲ್ಲಿ ನಾನು ಚಾಕ್ಲೇಟ್ಸ್ ಕೊಂಡ್ಕೊಳ್ಳಿಕ್ ಹೋಗಿದ್ದೀನಿ. ಹೋದ್ರೆ ನಾ ಇಂಗ್ಲಿಷ್ ಮಾತಾಡಿದ್ರೆ ಅವನು ಉತ್ತರ ಕೊಡವಲ್ಲ, ಸುಮ್ಮನೆ ಏನೇನು ಮಾಡ್ಕೊಂಡು ನಿಂತ್ಕೊಂಡು ಅಲ್ಲಿ ತಡೆ ಕರ್ಕೊಂಡು ಒಂದಿಷ್ಟು ಪೂಜೆ ಸ್ವಾಮಿ ಹೇಳಿದ ನೆನಪ ಅಲ್ಲಿ ಎಲ್ಲರಿಗೂ ಸಂಸ್ಕೃತಿ ಬರ್ತದೆ. ನಾನಂದೆ ಹತ್ರ ಆಗತ್ತದ್ದು ಕೃಪಯ್ಯ ಬಂದೆ ಉತ್ತಮ, ದಯವಿಟ್ಟು ಇಲ್ಲಿ ಬರ್ತೀರಾ ಅಂತ ಕೇಳಿದೆ, ಬಂದೆ ಉತ್ತಮ. ಅವ ಪ್ರಶ್ನಿಸ್ದ ಕಿಮ್ ಇಚ್ಛಸಿ ಅಂತ, ಆಯಂ ವಸ್ತು ಅಂತ ಅದ ಕೊಟ್ಟ. ನಾನು ಅನುಭವಿಸಿ ಹೇಳಿಕಿದ್ದೇನೆ, ನನಗೇನು ಕಲ್ಪನೆ ಮಾಡಿ ಹೇಳಿಕಿದ್ದೇನೆ. ನಮಗದು ಅನ್ಯ ಸಂಬಂಧ ಆಗ್ಬಿಟ್ಟು, ಕನ್ನಡ ಅನ್ಯೋನ್ಯ ಸಂಬಂಧ, ಸಂಸ್ಕೃತ ಅನ್ಯ ಸಂಬಂಧ. ಸಂಸ್ಕೃತ ಅನ್ಯ ಸಂಬಂಧ, ಕನ್ನಡ ಅನ್ಯೋನ್ಯ. ಅರ್ಥ ಆಯ್ತಲ್ಲ, ಪ್ರಾಪ್ತಸ್ಯ ಪ್ರಾಪ್ತಿ ಅಪ್ರಾಪ್ತಸ್ಯ ಪ್ರಾಪ್ತಿ. ಹೀಗಿರುವಾಗ ಉಪನಿಷತ್ತಿನ ವಿಷಯವು ಕರ್ಮವಾಗಬಹುದು ಅಥವಾ ಜ್ಞಾನವಾಗಬಹುದು. ಅರ್ಥ ಆಗ್ಲಿಲ್ಲ? ಉಪನಿಷತ್ತಿನ ವಿಷಯ ಹೇಳ್ತಾರೆ, ತೇಷಾಂ ಅಕರ್ಮಶೇಷಸ್ಯ ಆತ್ಮನಃ. ಈಗ ತೆಂಗಿನ ಫಲ ಇದೆ, ಆ ತೆಂಗಿನ ಫಲವನ್ನು ಪಡ್ಕೋಬೇಕಾದ್ರೆ ಕರ್ಮಶೇಷ ಆಗುತ್ತದೆ. ಈಗ ಜಾಮೂನ್ ಬೇಕಾಗಿ, ಗುಲಾಬ್ ಜಾಮೂನ್ ಮಾಡಬೇಕಾಗಿದೆ, ಮೊದಲನೇ ಕರ್ಮ ಏನು, ರೆಡಿ ಮಿಕ್ಸ್ ತರಬೇಕು. ಎರಡನೇ ಕರ್ಮ ಅದನ್ನು ಕಲಿಸ್ಬೇಕು, ಅದನ್ನು ಕಲಿಸ್ಕೋಬೇಕಾದ್ರೆ ಜಮರು ಬೀಳಬಾರ್ದು, ಅದು ಜಮರು ಬರ್ತಾ ಇತ್ತಂದ್ರೆ ನೀವು ಒರ್ಸ್ಕೋಬೇಕೆ. ಆವಾಗ ಅರ್ಧ ಕಲಸಿ ತಲೆಗೆ ಹೋಗ್ತದೆ, ಇನ್ನು ಅರ್ಧ ಕೈಗೊಳ್ಳುತ್ತದೆ. ಕರ್ಮಶೇಷ ದೋಸೆ ಮಾಡಬೇಕು ಅಂದ್ರೆ ಕರ್ಮಶೇಷ, ಅನ್ನ ಮಾಡಬೇಕು ಅಂದ್ರೆ ಕರ್ಮಶೇಷ, ಬಿಲ್ಡಿಂಗ್ ಕಟ್ಟಬೇಕು ಅಂದ್ರೆ ಕರ್ಮಶೇಷ, ಹೌದು. ಆತ್ಮ ಕರ್ಮಶೇಷ ಅಲ್ಲ, ಯಾಕೆ? ಅದು ನಿನ್ನ ಸಹಜತೆ. ನಾ ಹೇಳ್ತೇನೆ, ನಿನ್ನ ದೃಷ್ಟಿ, ನಿನಗೆ ದೃಷ್ಟಿ ಇದೆ, ಚಂದದ ಪ್ರಶ್ನೆ, ನಿನಗೆ ದೃಷ್ಟಿ ಇದೆಯೋ ಇಲ್ಲೋ ಅನ್ನುವುದನ್ನ ನೀನು ದೃಷ್ಟಿಸಿ ಹೇಳ್ತೀಯ? ಏನ್ ಗ್ಯಾರಂಟಿ ನಿನ್ನ ದೃಷ್ಟಿ ಅದನ್ನ ಇಲ್ಲ? ಹೇಳು, ನಿನಗೆ ದೃಷ್ಟಿ ಇದೆಯೋ ಇಲ್ಲೋ, ನಿನಗೆ ಟೇಸ್ಟ್ ಬಡ್ ಇದೆಯೋ ಇಲ್ಲೋ, ನಾ ಮಾತಾಡಿದ್ದೀನಿ ಕೇಳಿಸ್ಲಿಕ್ಕೆ ಹತ್ತೋದೋ ಇಲ್ಲೋ, ಏನ್ ಗ್ಯಾರಂಟಿ? ನೀನೇ ನಿನಗೆ ನೀನೇ ಗ್ಯಾರಂಟಿ. ಅದಕ್ಕೆ ಅವರು ಕಣ್ಣಿಗೆ ಪಟ್ಟಿ ಕಟ್ತಾರೆ ಆಪರೇಷನ್ ಆದ್ಮೇಲೆ, ಆಮೇಲೆ ಮೂರು ದಿನ ಬಿಟ್ಟು ಈ ಪಟ್ಟಿ ತೆಗಿಬೇಕಪ್ಪ ಅಂತ. ಆ ಡಾಕ್ಟರ್ 3 ದಿನ ಬಿಟ್ಟು ಬರ್ತಾನೆ ಆ ಪಟ್ಟಿ ತೆಗಿಲಿಕ್ಕೆ ಅಂತ. ಆನಂತರ ತಡಿತಾನ ಡಾಕ್ಟರ್, ತಡೀರಿ ಅಂತ. ಅವನು ಏನಪ್ಪ ಏನು ಆಪರೇಷನ್ ಎಲ್ಲ ಸರಿಯಾಗಿದೆಯಾ? ಆಗಿದೆಪ್ಪ, ನಾನು ಈಗ ನೀವು ಪಟ್ಟಿ ಬಿಡಿಸಿದ ನಂತರ ನಾನು ಎಲ್ಲವನ್ನು ನೋಡಬಹುದಾ? ನೋಡ್ಬೋದಪ್ಪ, ನನಗೆ ಮೊಟ್ಟ ಮೊದಲಿಗೆ ನಮ್ಮ ತಾಯಿಯನ್ನು ನೋಡಬೇಕಾಗಿದೆ. ಹೌದಪ್ಪ, ಸರಿ, ತಾಯಿನ ಕರೀರಿ. ತಾಯಿ ಬರ್ತ ಡಾಕ್ಟ್ರೇ, ನಿಮ್ಮ ತಾಯಿ ಬಂದ್ರಾ? ಬಂದಾರಪ್ಪ, ನಿಮ್ಮ ಎದುರಿಗೆ ನಿಂತ್ಕೊಂಡಾರೆ. ಈಗ ನೀವು ಪಟ್ಟಿ ತೆಗಿತೀರಾ? ಹೌದು, ತೆಗಿತೀನಿ. ನೀವು ಪಟ್ಟಿ ತೆಗೆದ ಮೇಲೆ ನಮ್ಮ ತಾಯಿಗೆ, ನಮ್ಮ ತಾಯಿಯನ್ನು ನಾನು ಗುರುತಿಸಲಿಕ್ಕೆ ಸಾಧ್ಯ ಇದೆ, ಕಣ್ಣು ಕಾಣ್ತದೆ ಅನ್ನೋದನ್ನ ಗ್ಯಾರಂಟಿ ಕೊಡಿ. ಆಮೇಲೆ ಪಟ್ಟಿ ಬಿಚ್ಚಿ ಕೊಡ್ರಿ ಗ್ಯಾರಂಟಿ. ಅಲ್ಲ, ನಾನು ಆಪರೇಷನ್ ಮಾಡಿದ್ದೇನಪ್ಪ, ನನಗೆ ಗೊತ್ತದೆ ಎಲ್ಲ ಸರಿಯಾಗಿದೆ, ಕಣ್ಣು ಕಾಣುತ್ತೆ. ಇಲ್ಲ, ನನಗೆ ನಿರಾಶೆ ಆಗ್ಲಿಕ್ಕೆ ಇಷ್ಟ ಇಲ್ಲ. ನೀವು ಆಪರೇಷನ್ ಆಗಿದೆ ಅಂದಷ್ಟಕ್ಕೆ ನನಗೆ ಏನು ಮಾಡ್ಲಿಕ್ಕಾಗೋದಿಲ್ಲ. ನನಗೆ ಗ್ಯಾರಂಟಿ ಕೊಡಿ ಕಣ್ಣು ಕಾಣ್ತದೆ. ಬಿಡಿಸಿದ್ರೆ ತಾನೇ ನಾವು ಹೇಳೋದು ನಿನಗೆ, ಪಟ್ಟಿ ಬಿಡಿಸಿತ್ತು ತಾನೇ ನೀನ್ ಹೇಳೋದು ಏನು ಅಂತೇಳಿ ನೀನಾದ್ರೂ ಒಪ್ಕೊಂಬುದು. ಯಾವುದು ನಿನ್ನ ಸಹಜತೆ ಆಗಿದೆಯೋ ಅದನ್ನು ಸಿದ್ಧ ಮಾಡ್ಲಿಕ್ಕೆ ನಮಗೆ ಅನ್ಯ ಯಾವ ಮಾರ್ಗವೂ ಇಲ್ಲ. ಅದಕ್ಕೆ ನೀನು ಹೇಳಿದೆ, ಸತ್ಯವನ್ನ ಸಿದ್ಧ ಮಾಡಲಿಕ್ಕಾಗಿ ಪ್ರಯತ್ನವನ್ನ ಮಾಡುವ ಅವಶ್ಯಕತೆ ಇಲ್ಲ. ಪ್ರಯತ್ನ ಮಾಡುವವರೆಲ್ಲ ಸುಳ್ಳನ್ನ ಸತ್ಯ ಅಂತ ಸಿದ್ಧ ಮಾಡ್ತಾರೆ. ಅರ್ಥ ಮಾಡ್ಕೊಳ್ಳಿ, ಸತ್ಯ ಸತ್ಯವು ಯಾವತ್ತಿಗೂ ಸತ್ಯವೇ. ಅದು ಸತ್ಯ ಸತ್ಯವಾಗೇ ನಿಲ್ತದೆ, ಅದು ಏನೂ ಆಗೋದಿಲ್ಲ. ಅದಕ್ಕೆ ಅದಕ್ಕಾಗಿ ನಾವು ಅಷ್ಟು ಫೈಟ್ ಮಾಡಬೇಕಾಗಿಲ್ಲ, ನಾವು ಇಷ್ಟು ಹೋರಾಡಬೇಕಾಗಿಲ್ಲ, ಅಷ್ಟು ಕಾಟ ಕೊಡಬೇಕಾಗಿಲ್ಲ, ಜನರಿಗೆ ಯಾರು ನೋವು ಮಾಡಬೇಕಾಗಿಲ್ಲ. ಸತ್ಯವು ಸತ್ಯವೇ. ಇವನು ಸುಳ್ಳನ್ನು ಸತ್ಯ ಮಾಡ್ಲಿಕ್ಕಂತ ನೋಡ್ರಿ, ಬುಕ್ ಮುಟ್ಟಿ ಅದು ಮುಟ್ಟಿ ಈ ಆಣೆ ಹಾಕಿ ಆ ಆಣೆ ಹಾಕಿ ಸತ್ಯವನ್ನೇ ಮಾತಾಡುತ್ತೇನೆ, ಸತ್ಯವಲ್ಲದೆ ಇನ್ನೊಂದು ಏನನ್ನು ಮಾತಾಡೋದಿಲ್ಲ, ಮಾತಾಡುವುದೆಲ್ಲ ಸುಳ್ಳೇ ಸುಳ್ಳು. ಇವನ್ ಅಪಾಯಕಾರಿ ಇವನು. ಹಾಗೆ ಯಾವುದು ನಿನ್ನ ಸ್ವರೂಪವಾಗಿದೆಯೋ ಅದು ನಿನ್ನ ಸ್ವರೂಪವೇ ಆಗಿದೆ, ಸ್ವತಸಿದ್ಧವಾಗಿದೆ. ಆದ್ದರಿಂದ ಎರಡರಲ್ಲಿ ಫಲ ವ್ಯತ್ಯಾಸ ಇದೆ. ಈ ಕರ್ಮಕಾಂಡದ ಫಲ ಪರತಃ ಸಿದ್ಧವಾಗಬೇಕಾಗಿದೆ, ಅದಕ್ಕೆ ಅನ್ಯ ಅನೇಕ ಅನೇಕ ಏಜೆನ್ಸಿಗಳು ಬೇಕಾಗ್ತವೆ ಸಿದ್ಧ ಮಾಡಲಿಕ್ಕೆ, ಎವಿಡೆನ್ಸಿಗಳು ಬೇಕಾಗ್ತವೆ. ಇವನನ್ನ ನಾ ಸ್ವರ್ಗಕ್ಕೆ ಹೋಗ್ತೇನೆ ಅನ್ನೋದು ಏನ್ ಗ್ಯಾರಂಟಿ? ಅಪ್ಪ, ನೀವು ಹೋದ ಮೇಲೆ ನಿನಗೆ ಗೊತ್ತಾಗ್ತದೆ. ನಾವು ಈಗ ಹೆಂಗೆ ಹೇಳೋಣ? ಹೌದಪ್ಪ, ನಾನು ಹೋಗಿ ಬರ್ಲಿಕ್ಕತ್ತಿದ್ದೆ, ನೀವು ಹೊಂಟಿದ್ದೆ, ಆವಾಗ ಒಬ್ರಿಗೊಬ್ರು ಹಾಯ್ ಸ್ವರ್ಗಕ್ಕೆ ಹೋಗಿದ್ರಾ? ಹೌದಪ್ಪ ಸ್ವರ್ಗಕ್ಕೆ ಹೋಗಿದ್ದೆ ಅಂತ ಹೇಳ್ಬಹುದು. ಏನ್ ನೀನು ಹೋಗಿಲ್ಲ, ನಾ ಹೋಗಿ ಬಂದಿದ್ರೆ ದಾರಿಯೊಳಗೆ ಭೇಟಿ ಆಗಲಿಲ್ಲ. ಈ ದಾರಿಯೊಳಗೆ ಭೇಟಿ ಆಗಿದ್ದೆ ಅಂತ ನಾ ಹೇಳ್ತಿದ್ದೆ, ಸ್ವರ್ಗದಿಂದ ಬಂದಿದ್ದೆ ಅಂತ ಹೇಳ್ತಿದ್ದೆ. ಇವೆಲ್ಲ ಅನ್ಯತಃ ಅಂದ್ರೆ ಬೇರೆ ಆಗಮ ಶಾಸ್ತ್ರಗಳು, ಬೇರೆ ಧರ್ಮಶಾಸ್ತ್ರಗಳು ಅವು ಹೇಳ್ತವೆ, ನಾವು ನಂಬಬೇಕು, ಅದನ್ನು ಸ್ವೀಕಾರ ಮಾಡಬೇಕು, ಪ್ರಮಾಣ ಆಗ್ತದೆ, ಆದ್ರಿಂದ ನಾವು ಒಪ್ಕೋಬೇಕಷ್ಟೇ. ಆದ್ರೆ ನಾನು ಆತ್ಮ ಇದ್ದೇನೆ, ಇದಕ್ಕೆ ಏನು ಏನು ಎವಿಡೆನ್ಸ್ ಇದೆ ಇದಕ್ಕೆ? ಇದು ಸ್ವತಃ ಸಿದ್ಧ, ಆತ್ಮ ಸ್ವತಃ ಸಿದ್ಧ. ಇದನ್ನು ಮುಂದುವರೆಸಿ ಹೇಳ್ತಾರೆ ಕರ್ಮ. ಆದ್ದರಿಂದ ಆತ್ಮನು ಕರ್ಮಶೇಷನು ಅಲ್ಲ ಅನ್ನುವುದನ್ನ ನಾವು ಮುಂದೆ ಅನೇಕಾನೇಕ ಶಬ್ದಗಳಿಂದ ತಿಳಿಸಿ ಹೇಳುವವರಿದ್ದೇವೆ. ಅವು ಶಬ್ದಗಳು ಏನು ಅಂದರೆ ಯಥಾ ಆತ್ಮ ಪ್ರಕಾಶಕತ್ವಾತ್. ಯಾಕೆ ಹಿಂದೆ ಮುಂದೆ ಹೇಳ್ತೀರಿ ಯಥಾ ಆತ್ಮ ಪ್ರಕಾಶಕತ್ವಾತ್? ಏನನ್ನು ಯಾಥಾತ್ಮ್ಯ ಪ್ರಕಾಶಕತ್ವ ಯಾಥಾತ್ಮ್ಯ ಪ್ರಕಾಶಕತ್ವಾತ್? ಆತ್ಮನು ಹೇಗಿದ್ದಾನೋ ಹಾಗೆಯೇ ನಾವು ಇಲ್ಲಿ ವಿಷಯವನ್ನು ತಿಳಿಸಿದ್ದೇವೆ. ಹೇಗಿದ್ದಾನೆ ಆತ್ಮ ಅದನ್ನು ಹೇಳ್ತೀವಿ ಯಾಥಾತ್ಮ್ಯಂ ಚ ಆತ್ಮನಃ ಶುದ್ಧತ್ವಾತ್. ಶುದ್ಧತ್ವಾತ ಶುದ್ಧತ್ವ ಆತ್ಮನಃ ಶುದ್ಧತ್ವ. ಶುದ್ಧತ್ವ ಅಂತ ಬರೆದು ಅದ ಡ್ಯಾಶ್ ಕೊಡಿ, ಒಂದು ಎರಡು ಲೈನ್ ಬಿಡಿ ಅದಕ್ಕೆ. ಅಪಾಪವಿದ್ಧತ್ವ ಡ್ಯಾಶ್ ಕೊಟ್ಟು ಎರಡು ಲೈನ್ ಬಿಡು. ಏಕತ್ವ ಡ್ಯಾಶ್ ಒಂದು ಎರಡು ಲೈನ್. ನಿತ್ಯತ್ವ ಡ್ಯಾಶ್. ಅಶರೀರತ್ವ ಸರ್ವಗತತ್ವ ಆದಿವಕ್ಷ್ಯಮಾಣಂ ಹನ್ನೆರಡು ವರಿ ಆಗಿ ಮುಂದುವರಿಸ್ಬೇಕಾ? ಒಂದು ಹಿಡಿದಾಗ ಮುಂದುವರಿಸ್ಬೇಕಾ? ಇನ್ನು ಎರಡು ಕ್ಲಾಸ್ ಇದೆ. ನನಗೇನಿಲ್ಲಪ್ಪ ನನಗೆ ಸಾಕಾ ಇರ್ಬೇಕಂತೀರಿ? ಏನು ಸ್ವಾಮೀಜಿ ಎರಡೆರಡು ತಾಸು ತೋರ್ತಾರ ಕ್ಲಾಸ್? ಶಾಂತಿ ಶಾಂತಿ ಶಾಂತಿ ಹರಿ ಓ ಶ್ರೀ ಗುರುಭ್ಯೋ ನಮಃ ಹರಿ ಜಯ ಶ್ರೀ ಸದ್ಗುರುನಾಥ ಮಹಾರಾಜ.